ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ ಗ್ರಾಮಾಂತರಂಗ. ಗ್ರಾಮಾಂತರಂಗ ರೈತ ಬಾಂಧವರೇ, ಈ ದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ ಶಾಂತಪ್ಪ ದುತ್ತರ್ಗಭಾವಿ ಅವರಿಂದ, ತದನಂತರ ರೈತರಿಗೆ ಸಲಹೆ ಹಾಗೂ ಕೆಲವು ಚಿತ್ರಗೀತೆಗಳನ್ನು ಕೇಳುವಿರಿ. ಇದೀಗ ಕೇಳಿ ಶಾಂತಪ್ಪ ದುತ್ತರ್ಗಭಾವಿ ಅವರಿಂದ ಹವಾಮಾನ ವರದಿ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾವಿ ಅಂತ ಹೇಳಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನು ಇವಾಗ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಕೃಷಿ ಸಲಹೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಆಲ್ಮೋಸ್ಟ್ ಇಲ್ಲಿವರೆಗೆ ಅಂದ್ರೆ ಈ ಮುಂಗಾರು ಮಳೆ ನಮ್ಗೆ ಎಷ್ಟು ಸರಾಸರಿಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿನೇ ನಮ್ಗೆ ಸರಾಸರಿ ಮಳೆ ಆಗಿದೆ. ಹಾಗೇನೆ ಕೆಲವೊಂದು ಭಾಗದಲ್ಲಿ ನಮ್ಗೆ ವಾಡಿಕೆಗಿಂತ ಹೆಚ್ಚಿನ ಮಳೆಯು ಕೂಡ ದಾಖಲಾಗಿದೆ. ಹಾಗೆ ಮುಂದಿನ ಒಂದು ದಿವಸಗಳಲ್ಲಿ ನೋಡೋದಾದ್ರೆ ನಮ್ಗೆ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಾಧಾರಣವಾಗಿ ಮಳೆ ಬರಬಹುದು. ಇನ್ನುಳಿದ ಕೆಳಗಳಲ್ಲಿ ಅಷ್ಟೊಂದು ನಮ್ಗೆ ಜಾಸ್ತಿ ಮಳೆ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಸೊ ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಬೇಕಪ್ಪ ಅಂತಂದ್ರೆ, ಅಕಸ್ಮಾತ್ ಆಗಿ ನಮ್ಗೆ ಸ್ವಲ್ಪ ಜಾಸ್ತಿ ಮಳೆ ಬಂದ್ರು ಅಂದ್ರೆ ಸ್ವಲ್ಪ ಮಳೆ ಬಂದ್ರೂ ಸಹ ಇಲ್ಲಿವರೆಗೆ ಬಂದ ಮಳೆಯಿಂದ ಅತಿಯಾದ ತೇವಾಂಶ ಇದೆ, ಮಣ್ಣಿನಲ್ಲಿ ತೇವಾಂಶ ತುಂಬಾ ಚೆನ್ನಾಗಿದೆ. ಸೊ ಈ ಬಂದ ಮಳೆಯಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಬೆಳೆಗೆ ಹಾನಿಯಾಗುವ ಸಾಧ್ಯತೆಗಳೇ ಜಾಸ್ತಿ ಇರ್ತವೆ. ಸೊ ಅದಕ್ಕಾಗಿ ರೈತ ಬಾಂಧವರು ತಮ್ಮ ಹೊಲಗಳಲ್ಲಿ ನಿಂತಿರುವ ನೀರನ್ನ ಬಸಿ ಗಾಲುವೆಗಳ ಮುಖಾಂತರ ನೀರನ್ನು ಹೊರಹಾಕಬೇಕು. ಹೊರಹಾಕಿದ ನಂತರ ಸುಮಾರಾಗಿ ಒಂದು ವಾರ ಒಂದು 15 ದಿವಸದಿಂದ ನಮಗೆ ಮಳೆ ಬರುತ್ತಿರುವುದರಿಂದ ಈ ಬೇರುಕೊಳ್ಳೆ ರೋಗ ಈ ರೀತಿ ಬರುವ ಒಂದು ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಾಗಿ ರೈತ ಬಾಂಧವರು ನಿಂತ ನೀರನ್ನು ಹೊರಹಾಕಿ ನಾವು ಕಾರ್ಬನ್ ಡೈಜಿಮ್ 2 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಗಿಡದ ಬುಡಕ್ಕೆ ಬಿಡುವ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಹಾಗೆಯೇ ರೈತ ಬಾಂಧವರು ಸುಮಾರು 15 ದಿವಸಗಳಿಂದ ಯಾವುದೇ ಸಿಂಪರಣೆ ಕಾರ್ಯಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆದ್ದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮುಂಜಾವಿನ ಒಂದು ಸಮಯದಲ್ಲಿ ಏನು ಮೋಡ ಕವಿದ ವಾತಾವರಣ ಇಲ್ಲದೆ ಇರುವ ಸಮಯದಲ್ಲಿ ತಾವು ಸಿಂಪರಣೆ ಕಾರ್ಯವನ್ನ ಕೈಗೊಳ್ಳಬೇಕು. ಹಾಗೆ ಇನ್ನಿತರ ಬೆಳೆಗಳಲ್ಲಿ ನಾವು ಮೇಲು ಗೊಬ್ಬರವನ್ನು ಸಹ ಕೊಡಬಹುದು. ಮತ್ತು ಈ ಅತಿಯಾದ ಮಳೆಯಿಂದ ಭತ್ತದಲ್ಲಿ ವಿಶೇಷವಾಗಿ ನಮ್ಗೆ ಆನೆ ಕೊಂಬು ಕಣೆ ನೊಣ ಅದರ ಉಲ್ಬಣ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವು 2.5 ಮಿಲಿ ಲೀಟರ್ ಕಾರ್ಬೋಸ್ಪ್ಯಾನ್ 25 EC ರೂಪದಲ್ಲಿರುವುದನ್ನ ಅಥವಾ 1 ಮಿಲಿ ಲೀಟರ್ ಪಿಪ್ರೋನಿಲ್ 5 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಅದು ಇಲ್ಲಪ್ಪ ಅಂತಂದ್ರೆ 10 kg ಕಾರ್ಬೋಫ್ಯೂರಾನ್ 3G ಅಂತ ಏನ್ ಸಿಗ್ತೈತಿ ಅದು 1 ಎಕರೆಗೆ ನಾವು ಎರಚಬೇಕಾಗತ್ತೆ. ಹಾಗೇನೆ ಈ ಒಂದು ಹತ್ತಿ ಬೆಳೆಯಲ್ಲಿ ಮುಖ್ಯವಾಗಿ ಏನಾಗೈತಿ, ಜಾಸ್ತಿ ಮಳೆ ಬರೋದರಿಂದ ಆ ಸೊರಗದಂಗ ಕಾಣಿಸ್ತಾ ಇದೆ, ಅಲ್ಲಲ್ಲಿ ಒಣಗ್ತಾ ಇದೆ, ಎಲೆಗಳು ಉದುರ್ತಾ ಇದಾವೆ. ಈ ಒಂದು ರೋಗವನ್ನ ನಾವು ಪ್ಯಾರಾವಿಲ್ಟ್ ಅಂತ ಕರಿತೀವಿ. ಆಮೇಲೆ ಇದಕ್ಕೆ ನಾವು ಹತ್ತಿ ಹಸಿ ನಟೆ ರೋಗ ಅಂತಾನು ಸಹ ಕರಿತೀವಿ. ಈ ರೋಗವನ್ನು ಹತೋಟಿ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕು, ನಿಂತ ನೀರನ್ನ ಹೊರಹಾಕ್ಬೇಕು. ಅದಾದ್ಮೇಲೆ 25 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಜೊತೆಗೆ 100 ಗ್ರಾಂ ಯೂರಿಯಾವನ್ನ ಸೇರಿಸಿ ಇದನ್ನು 10 ಲೀಟರ್ ನೀರಿಗೆ ಸೇರಿಸಿ ನಾವು ಆ ಗಿಡದ ಬುಡಕ್ಕೆ ನಾವು ಡ್ರೆಂಚಿಂಗ್ ಅನ್ನ ಮಾಡಬೇಕಾಗತ್ತೆ. ಕಾಪರ್ ಆಕ್ಸಿಕ್ಲೋರೈಡ್ ಇಲ್ಲಪ್ಪ ಅಂತಂದ್ರೆ 20 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ 100 ಗ್ರಾಂ ಯೂರಿಯಾ ಜೊತೆ ಸೇರಿಸಿ ಪ್ರತಿ ಒಂದು 10 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಆ ಬುಡವನ್ನ ನೆನೆಸಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಈ ಕೊಳೆ ರೋಗವನ್ನ ಹತೋಟಿ ಮಾಡಬಹುದು. ಹಾಗೇನೆ ಸ್ವಲ್ಪ ಬೇಗ ಮುಂಚಿತವಾಗಿ ಹತ್ತಿಯನ್ನ ನಾಟಿ ಮಾಡಿದ ರೈತ ಬಾಂಧವರು ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪೋಷಕಾಂಶಗಳ ಕೊರತೆ ಎದ್ದು ಕಾಣ್ತಾ ಇದೆ ಅತಿಯಾದ ಮಳೆಯಿಂದ, ಮತ್ತು ಸ್ವಲ್ಪ ಏನಾದರೂ ಕೆಂಪು ರೋಗ ಏನರ ಕಾಣಿಸ್ತಾ ಇತ್ತಪ್ಪ ಅಂತಂದ್ರೆ, ಅಥವಾ ಹೂ ಬಿಡುವ ಸಮಯದಲ್ಲಿ ಅಥವಾ ಕೈ ಕಟ್ಟುವ ಒಂದು ಸಮಯ ಇತ್ತಂತಂದ್ರೆ, ಅಂತ ಒಂದು ಬೆಳೆಗೆ ನಾವು 10 ಗ್ರಾಂ ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19 19 94 ಅಂತ ಹೇಳ್ತೀವಿ, ಇದನ್ನ ಪ್ರತಿ ಒಂದು ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಕೈಗೊಳ್ಳಬೇಕು. ಎಲ್ಲೆಲ್ಲಿ ತಮಗೆ ಈ ಕೆಂಪು ರೋಗ ಇಟ್ಟಂಗಿ ರೋಗ ಜಾಸ್ತಿ ಇರುತ್ತೆ ಅಂತ ತಮ್ಮ ಹೊಲಗಳಲ್ಲಿ ಗೊತ್ತಾದ್ರೆ ಅದನ್ನ 3 ಸಲ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ. ಸೊ ಹೂವಾಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಈ ಒಂದು ಸಿಂಪರಣೆಯನ್ನ ಕೈಗೊಂಡು ಅದರ ರೋಗವನ್ನ ಹತೋಟಿ ಮಾಡಬಹುದು. ಆಮೇಲೆ ಹತ್ತಿ ಬೆಳೆಯಲ್ಲಿ ನಾವು ಮೇಲುಗುಬ್ಬರವಾಗಿ ಸುಮಾರು 3 ತಿಂಗಳ ಒಂದು ಬೆಳೆ ಆಸುಪಾಸಿನಲ್ಲಿ ಇದ್ರೆ, ಅಂತಹ ಒಂದು ಬೆಳೆಗೆ ನಾವು ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಮತ್ತು 15 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಹೆಚ್ಚಿನ ರೈತ ಬಾಂಧವರು ಏನ್ ಮಾಡ್ತಾರೆ, DAP ಯೂರಿಯಾ ಕೊಡುವುದರಲ್ಲಿನೇ ತಲ್ಲೀನರಾಗಿಬಿಟ್ಟಿರ್ತಾರೆ, ಪೊಟ್ಯಾಶ್ ಕೊಡುವುದನ್ನ ಜಾಸ್ತಿ ರೈತ ಬಾಂಧವರು ಹಾಕಲ್ಲ. ಸೊ ಅದಕ್ಕೂ ಸಹ ತಾವು ಪೊಟ್ಯಾಶ್ ರಸಗೊಬ್ಬರಗಳನ್ನ ಬಳಸಲೇಬೇಕಾಗತ್ತೆ. ಆಮೇಲೆ ಬೇರು ಕೊಳೆ ರೋಗ ಅಂತಂದ್ರೆ ಆಲ್ರೆಡಿ ಹೇಳಿದ ಹಾಗೆ ನಾವು ತಾವು ಕಾರ್ಬನ್ ಡೈಜಮ್ ಅನ್ನ ಹಾಕ್ಬಹುದು. ಹಾಗೇನೆ ಈ ಒಂದು ಹೆಚ್ಚಿನ ಮಳೆಯಿಂದ ತೊಗರಿಯಲ್ಲಿ ಕಾಂಡ ಮಚ್ಚೆ ರೋಗ ಅಂತ ಬರ್ತಾ ಇದೆ. ಸೊ ಇದರ ಒಂದು ಹತೋಟಿಗಾಗಿ ನಾವು 2 ಗ್ರಾಂ ಮೆಟಲಾಕ್ಸಿಲ್ MZ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಒಂದು ಕಾಂಡ ಭಾಗದಿಂದ ಬೇರಿಗೆ ತೊಯ್ಯುವಂತೆ ನಾವು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಹಾಗೇನೆ ಇಲ್ಲಿಯೂ ಸಹ ಕೊಳೆ ರೋಗ ಅಥವಾ ಸಿಡಿ ರೋಗ ಏನಾದ್ರೂ ಬಂತಪ್ಪ ಅಂತಂದ್ರೆ, ಅದಕ್ಕೆ 2 ಗ್ರಾಂ ಕಾರ್ಬನ್ ಡೈಜಿಮ್ 50 WP ರೂಪದಲ್ಲಿರುವುದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನಲ್ಲಿ ಬೆರೆಸಬೇಕಾಗತ್ತೆ. ಹಾಗೆ ಗೊಡ್ಡು ರೋಗ ಏನಾದ್ರೂ ಕಂಡು ಬಂತಂದ್ರೆ ಆ ಒಂದು ರೋಗಕ್ಕೆ ತುತ್ತಾದ ಗಿಡಗಳನ್ನ ಕಿತ್ತಿ ನಾಶಪಡಿಸಬೇಕು. ಮುಂಜಾಗ್ರತಾ ಕ್ರಮವಾಗಿ ತಾವು 1 ಮಿಲಿಲೀಟರ್ ಸ್ಪೈರೋಮಿಸಿಫೆನ್ 39.5 SC ಅಥವಾ 0.5 ಮಿಲಿಲೀಟರ್ ಮಿಲ್ಬಿಮೆಕ್ಟಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಮತ್ತು ತೊಗರಿಯಲ್ಲಿ ವಿಶೇಷವಾಗಿ ಒಂದು 50 ದಿವಸದ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ, ಅವಾಗ 5-6 cm ಮೇಲ್ಭಾಗದ ಕುಡಿಯನ್ನ ಚಿವುಟ್ಬೇಕು. ಚಿವುಟಿದ ನಂತರ 10 ಗ್ರಾಂ 94 ಅನ್ನ ಸಿಂಪಡಿಸುವುದರಿಂದ ಹೆಚ್ಚಿನ ಕೊಲೆಗಳು ಬರ್ತವೆ, ಒಳ್ಳೆಯ ಕಾಯಿಗಳ ಸಂಖ್ಯೆಯು ಜಾಸ್ತಿ ಆಗ್ಲಿಕ್ಕೆ ಸಹಾಯವಾಗ್ತೈತೆ. ಆಮೇಲೆ ಪೈಟೋಪ್ತರ ಮಚ್ಚೆ ರೋಗ ತೊಗರಿಯಲ್ಲಿ ಏನಾದ್ರೂ ಬಂತಂದ್ರೆ, ಅಂತ ಹೊಲಗಳಲ್ಲಿ 3 ಗ್ರಾಂ ಮೆಟಲಾಕ್ಸಿಲ್ ಅನ್ನ ನಾವು ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೆ ಶೇಂಗಾದಲ್ಲಿ ಈ ಹಸಿರು ಕಿಡಿ ಸ್ಪೊಡಾಪ್ಟರ್ ಕಿಡಿಯನ್ನು ಇತ್ತಂದ್ರೆ, ಅದಕ್ಕೆ ನಾವು 4 ಗ್ರಾಂ ಮೆಟರೈಜಿಯಂ ರಿಲೈ ಅಥವಾ 2 ಗ್ರಾಂ ಇಮಾಮೆಕ್ಟಿನ್ ಬಂಜೆಟ್ 5 SG ರೂಪದಲ್ಲಿರುವುದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ, ಆಮೇಲೆ ಶೇಂಗಾದಲ್ಲಿ ಹೂ ಬಿಡುವ ಒಂದು ಹಂತದಲ್ಲಿ ನಾವು ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನ ಮೇಲುಗೊಬ್ಬರವಾಗಿ ಕೊಡಬೇಕು. ಆಮೇಲೆ ಮೆಣಸಿನಕಾಯಿ ಇಲ್ಲಿ ಸ್ವಲ್ಪ ಏನಾಗುತ್ತೆ, ಈ ಒಂದು ವಾತಾವರಣದಲ್ಲಿ ಹೂ ಉದುರುವುದು ಮತ್ತು ಸಣ್ಣ ಸಣ್ಣ ಕಾಯಿ ಉದುರುವುದನ್ನ ಕಾಣ್ತಾ ಇರ್ತೇವೆ. ಅದಕ್ಕಾಗಿ ನಾವು 5 ಮಿಲಿಲೀಟರ್ ನೆಫ್ಥಲಿನ್ ಆಸಿಡ್ ಅನ್ನ ಪ್ರತಿ 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಸೊ ರೈತ ಬಾಂಧವರು ಒಂದು ಕಾಳಜಿ ಏನಪ್ಪಾ ಅಂತಂದ್ರೆ, ಇದು 5 ಮಿಲಿಲೀಟರ್ ಬದಲಿ ಜಾಸ್ತಿ ಹಾಕಿದ್ರೆ ತಮಗೆ ಇನ್ನೂ ಜಾಸ್ತಿ ಹೂ ಮತ್ತು ಕಾಯಿ ಉದುರುವುದನ್ನ ಜಾಸ್ತಿ ಆಗ್ತವೆ. ಸೊ ವಿಶೇಷ ಕಾಳಜಿಯನ್ನ ವಹಿಸಬೇಕಾಗತ್ತೆ. ಹಾಗೇನೆ ಸೂರ್ಯಕಾಂತಿ ಬೆಳೆಯುವ ಒಂದು ರೈತ ಬಾಂಧವರಲ್ಲಿ ಏನಪ್ಪಾ ಸೂಚನೆ ಅಂದ್ರೆ, ತಾವು ರಸಗೊಬ್ಬರಗಳನ್ನ ಬಳಸ್ತಾ ಇರ್ತಾರೆ, ಆದರೆ ಈ ಜಿಂಕ್ ಸಲ್ಫೇಟ್ ಅನ್ನ ಬಳಸೋದಿಲ್ಲ. ಅದಕ್ಕಾಗಿ ತಾವು ಪ್ರತಿ ಒಂದು ಏನ್ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನ ಬಳಸ್ರಿ. ಹಾಗೆ ನೆಕ್ರೋಸಿಸ್ ರೋಗ ಏನಾದ್ರೂ ಕಂಡು ಬಂತು ತಮ್ಮ ಸೂರ್ಯಕಾಂತಿಯಲ್ಲಿ ಹೊಲದಲ್ಲಿ ಅಂದ್ರೆ, ಆ ಒಂದು ರೋಗ ತುತ್ತಾದ ಗಿಡಗಳನ್ನ ಕಿತ್ತಿ ನಾಶಪಡಿಸ್ರಿ. ಇಲ್ಲಂದ್ರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಹೊಲದಿಂದ ಹೊಲಕ್ಕೆ ಪಸರಿಸಿ ತಮ್ಮ ಬೆಳೆಯನ್ನೇ ಹಾಳು ಮಾಡುವ ತುಂಬಾ ಸಾಧ್ಯತೆಗಳಿರ್ತವೆ. ಮತ್ತು ಜಾನುವಾರುಗಳಿಗೆ ತಮ್ಮ ಸಲಹೆ ಕೊಡುವುದಪ್ಪ ಅಂತಂದ್ರೆ, ಸೊ ಈ ಮುಂಗಾರಿನ ಮಳೆ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ, ಇದರಿಂದ ಜಾನುವಾರುಗಳಿಗೆ ಕೆಲವೊಂದು ರೋಗಗಳು ಬರುವ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ಜಾನುವಾರುಗಳಿಗೆ ಲಸಿಕೆಗಳನ್ನ ಹಾಕಿಸಿ, ಹಾಗೇನೆ ರೈತ ಬಾಂಧವರೇ ತಮಗೆ ಮುಂದಿನ ಒಂದು ವಾತಾವರಣದ ಮುನ್ಸೂಚನೆ ಹೇಳಬೇಕಪ್ಪ ಅಂತಂದ್ರೆ, ನಮಗೆ ಸಾಧಾರಣವಾಗಿ ಅಲ್ಲಲ್ಲಿ ಮಳೆ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ವಿಶ್ವದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೂ ಶಾಂತಪ್ಪ ದ್ಯುತರ್ಬಾವಿ ಅವರಿಂದ ಹವಾಮಾನ ವರದಿಯನ್ನು ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ನಮಗೆಲ್ಲ ತಿಳಿದಿರೋ ಹಾಗೆ ರೈತ ನಮ್ಮ ದೇಶದ ಬೆನ್ನೆಲುಬು. ಇಂತಹ ಅನ್ನದಾತ ರೈತ ತನ್ನ ಕೃಷಿ ಕೆಲಸಗಳಲ್ಲಿ ತೊಡಗಿರಬೇಕಾದ್ರೆ ಕೆಲವೊಮ್ಮೆ ಅಜಾಗರೂಕತೆಯಿಂದ ತನ್ನನ್ನು ತಾನು ಅಪಾಯಕ್ಕೆ ತಂದೊಡ್ಡಿಕೊಳ್ಳುವಂತಹ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಬಹಳ ಪ್ರಮುಖವಾದ ಕಾರಣಗಳಲ್ಲಿ ಒಂದು ಅಂದರೆ ರೈತರು ಹೆಚ್ಚಿನ ಪ್ರಮಾಣದ ಉತ್ಪಾದನೆಗೆ ಕೀಟನಾಶಕಗಳನ್ನು ಗಣನೀಯವಾಗಿ ಬಳಸೋದು, ಹಾಗೆ ಇತರ ರಾಸಾಯನಿಕಗಳನ್ನು ಕೃಷಿಯಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಕೃಷಿ ಕಾರ್ಮಿಕರು ಕೀಟನಾಶಕಗಳನ್ನು ಬೆರೆಸೋದು, ಲೋಡ್ ಮಾಡೋದು, ಸಾಗಿಸೋದು, ಹಾಗೆ ಸಿಂಪರಣೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕೇವಲ 5 μ ವ್ಯಾಸಕ್ಕಿಂತ ಚಿಕ್ಕದಾಗಿರತಕ್ಕಂತಹ ಈ ಕೀಟನಾಶಕದ ಏರೋಸೆಲ್ ಹನಿಗಳು ನಮ್ಮ ಶ್ವಾಸದ ಮೂಲಕ ಪ್ರವೇಶ ಮಾಡಿ ಶರೀರವನ್ನು ಸೇರ್ಕೊಳ್ತಕ್ಕಂಥದ್ದು. ಕೆಲವು ರಾಸಾಯನಿಕ ಕೀಟನಾಶಕಗಳು ಚರ್ಮ, ಕಣ್ಣು, ಮೂಗು ಮತ್ತು ಬಾಯಿಗಳ ಮೂಲಕ ದೇಹವನ್ನು ಸೇರಿದಾಗ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ರೈತರು ಬಳಲುತ್ತಾರೆ. ಮುಂದೊಂದು ದಿನ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಉಲ್ಬಣ ಆಗ್ತವೆ. ಕೀಟನಾಶಕದ ಇಲ್ಲ ರಾಸಾಯನಿಕಗಳ ಬಳಕೆಯ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರು ಸಿದ್ಧ ಸುರಕ್ಷಿತ ಉಡುಪುಗಳನ್ನು ಧರಿಸಿ ತಮ್ಮ ಕೆಲಸಗಳಲ್ಲಿ ನಿರತರಾಗಬೇಕಾಗತ್ತೆ. ಇದು ಕೀಟನಾಶಕದ ಅಪಾಯವನ್ನು ದೂರ ಇಡುತ್ತೆ, ಹಾಗೆ ಸುರಕ್ಷತೆಯನ್ನು ಕೂಡ ಕೊಡುತ್ತೆ. ಮಾರುಕಟ್ಟೆಗಳಲ್ಲಿ ಇಂತಹ ಹಲವಾರು ಸುರಕ್ಷಿತ ಸಿದ್ಧ ಉಡುಪುಗಳು ನಮಗೆ ದೊರೆತವೆ. ಅವುಗಳಲ್ಲಿ ಏಫ್ರಾನ್, ಈ ಏಫ್ರಾನನ್ನು ಹತ್ತಿ ಮತ್ತು ಪಾಲಿಸ್ಟರ್ ಮಿಶ್ರಿತ ಬಟ್ಟೆಯಿಂದ ಮಾಡಲಾಗಿರ್ತದೆ. ಅದು ನಮ್ಮ ಮೊಣಕಾಲಿನಿಂದ ಕುತ್ತಿಗೆವರೆಗೂ ಕೂಡ ಇಡೀ ನಮ್ಮ ಶರೀರವನ್ನು ಸಂಪೂರ್ಣ ಮುಚ್ಚುವ ಹಾಗೆ ಅದನ್ನು ಸಿದ್ಧಗೊಳಿಸಿರ್ತಾರೆ. ನಮ್ಮ ಶರೀರಕ್ಕೆ ಯಾವುದೇ ಭಾಗದಲ್ಲೂ ಕೂಡ ರಾಸಾಯನಿಕಗಳು ಪ್ರವೇಶ ಪಡೆಯದ ಹಾಗೆ ಇದನ್ನು ಸಿದ್ಧಗೊಳಿಸಿರ್ತಾರೆ. ಮತ್ತೊಂದು ಮುಖ್ಯವಾದದ್ದು ಹ್ಯಾಂಡ್ ಗ್ಲೌಸ್. ಸುರಕ್ಷತೆಯ ಉದ್ದೇಶದಿಂದ ರೈತರು ಕೂಡ ಈ ಕೀಟನಾಶಕಗಳನ್ನು ಬಳಸಬೇಕಾದ್ರೆ ಕೃಷಿ ಕೆಲಸಕ್ಕೆ ಅಂತಲೇ ತಯಾರು ಮಾಡಿರ್ತಕ್ಕಂತಹ ಹ್ಯಾಂಡ್ ಗ್ಲೌಸ್ಗಳನ್ನು ಖರೀದಿಸಿ ನಾವು ಬಳಸಬೇಕಾಗುತ್ತೆ. ನಮ್ಮ ಕೈಗಳಿಂದ ನಾವು ಯಾವುದೇ ರಾಸಾಯನಿಕಗಳನ್ನು ಮುಟ್ಟೋದನ್ನು ತಪ್ಪಿಸಬಹುದು. ಹಾಗಾಗಿ ನಮ್ಮ ಕೈಗಳು ರಾಸಾಯನಿಕ ಅಥವಾ ವಿಷಮುಕ್ತವಾಗಿರ್ತವೆ. ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಮ್ಗಳಿಗೆಲ್ಲ ತಿಳಿದಿರ್ತಕ್ಕಂಥದ್ದು ಅಂದರೆ ಮಾಸ್ಕ್. ಈ ಮಾಸ್ಕ್ ಒಂದನ್ನು ಧರಿಸೋದ್ರಿಂದ ನಮಗೆ 90%ಕ್ಕಿಂತ ಹೆಚ್ಚಿನ ಅಪಾಯವನ್ನು ದೂರ ಇಡ್ಬೋದು. ಕಾರಣ ನಮ್ಮ ಶರೀರವನ್ನು ಯಾವುದೇ ಹೊರಗಿನ ವಸ್ತುಗಳು ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಪ್ರಮುಖದ ದ್ವಾರಗಳು ಅಂದರೆ ನಮ್ಮ ಬಾಯಿ ಹಾಗೆ ಮೂಗು. ಇವುಗಳನ್ನು ಮಾಸ್ಕ್ ಧರಿಸೋ ಮುಖಾಂತರ ಮೂಗು ಹಾಗೂ ಬಾಯಿಗಳನ್ನು ಮುಚ್ಚಿ ನಾವು ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶರೀರವನ್ನು ಈ ಕೀಟನಾಶಕಗಳಾಗ್ಬೋದು ಅಥವಾ ಕೃಷಿಯಲ್ಲಿ ಬಳಸುವಂತಹ ಯಾವುದೇ ರಾಸಾಯನಿಕಗಳು ಪ್ರವೇಶ ಪಡೆಯೋದಿಲ್ಲ. ಹಾಗೆ ಹೆಡ್ಗೇರನ್ನು ಕೂಡ ನಾವು ಬಳಸಬಹುದು. ಇದು ನಮ್ಮ ತಲೆಯ ಕೂದಲುಗಳ ಮೇಲೆ ರಾಸಾಯನಿಕಗಳು ಹಾರದೇ ಇರೋ ಥರ ನೋಡಿಕೊಳ್ಳುತ್ತೆ. ಮತ್ತೊಂದು ಕಣ್ಣಿನ ಸುರಕ್ಷಿತ ಕನ್ನಡಕ. ಇದನ್ನು ಬಳಸಿದಾಗ ನಮ್ಮ ಕಣ್ಣಿಗೆ ಯಾವುದೇ ರೀತಿಯ ರಾಸಾಯನಿಕಗಳು ಸಿಡಿದೇ ಇರೋ ಥರ ಕೆಲಸಗಳಲ್ಲಿ ನಿರತರಾಗ್ಬೋದು. ಈ ಮೂಲಕ ಇಡೀ ನಮ್ಮ ಶರೀರವನ್ನು ಈ ಎಲ್ಲ ಕೀಟನಾಶಕಗಳು ಅಥವಾ ರಾಸಾಯನಿಕಗಳಿಂದ ಸುರಕ್ಷಿತ ಮಾಡಿಕೊಂಡು ನಾವು ಕೃಷಿ ಕೆಲಸದಲ್ಲಿ ನಿರತರಾಗಿದ್ದರೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬಹುದು. ಈ ಸಿದ್ಧ ಉಡುಪುಗಳು ತುಂಬ ಕಡಿಮೆ ವೆಚ್ಚದಲ್ಲಿ ಇವು ಲಭ್ಯವಾಗ್ತವೆ. ಹಾಗೆ ಉಪಯೋಗಿಸಿದ ನಂತರ ಶುಚಿಗೊಳಿಸಿ ಇವುಗಳನ್ನು ಇಡಬೇಕಾಗತ್ತೆ. ಕನಿಷ್ಠ 3-5 ವರ್ಷಗಳ ಕಾಲ ಇವುಗಳನ್ನು ಇಟ್ಕೊಳ್ಬಹುದು. ರೈತ ಬಾಂಧವರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಎಲ್ಲರಿಗೂ ತಿಳಿದಿದೆ. ಕೃಷಿ ಮಾಡಿ ಹೇಗೆ ಲೋಕಕ್ಕೆಲ್ಲ ಅನ್ನದಾತರಾಗ್ತಿರೋ ಹಾಗೆ ಅನ್ನದಾತನ ಆರೋಗ್ಯವೂ ಕೂಡ ಬಹಳ ಮುಖ್ಯ. ಹೀಗೆ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಿ ನೀವು ಕೃಷಿ ಮಾಡೋದ್ರಿಂದ ನಿಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತೆ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕಾಮನಬಿಲ್ಲು ಚಿತ್ರದ ಗೀತೆ. ಸಮಯ ಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿದ್ದುಳುವುದನವ ಬಿಡುವುದೇ ಇಲ್ಲ ಬಿದ್ದುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದೀಗ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇದೀಗ ಕೇಳಿ ಸೇವಂತಿ ಸೇವಂತಿ ಚಿತ್ರದ ಗೀತೆ. ಕೋಲು ಮಂಡೆ ಜಂಗುಮ ದೇವರು ಗುರುವೇ ಕ್ವಾರಣ್ಯಕ್ಕೆ ದಯ ಮಾಡವರೇ ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ, ಅವನು ಒಲಿದ್ರೆ ಕೊರಡು ಕೊಂದ್ರಿ ಬಂಗಾರ ಬಾಳವ್ವ, ಅಕ್ರೆ ಮಾ ತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ ತಾಯಿ, ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ, ಭಿಕ್ಷೆ ನೀಡಿದ್ರೆ ಬಾಳು ಬಂಗಾರ ತಾಯಿ, ಬೈದುಡಿದ್ರೆ ಬಾಳು ಬೂದ್ ಗುಂಬಳಕ್ಕಾಯಿ ಎಂದವನೇ ಮಾದೇವಾ ಕುಡುಗಿ ಎಲ್ಲ ತಾಯಿ, ಕಂಕಣ ಭಾಗ್ಯ ಬರೋ ಕನ್ಯಾಮಣಿ ತಾಯಿ, ಭಿಕ್ಷೆ ನೀಡಿದ್ರೆ ಸಿರಿ ಸಿಂಗಾರ ತಾಯಿ, ಬೈದುಡಿದ್ರೆ ನಿಂಬಾಳು ಬೆಂಡೆಕಾಯಿ ಎಂದವನೇ ಮಾದೇವಾ ತಾಯಿ. ಇದೀಗ ಕೇಳಿ ಬರ್ತಿರುವ ಗೀತೆ ಬೇವು ಬೆಲ್ಲ ಚಿತ್ರದ್ದು. ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಓದಿದರು ಈಚಿದರು ಒಲೆಯುವುದ ಬೇಕು, ತಾಯಿಯಾಗಬೇಕು ತಾಯಿ, ನೆಲದ ಋಣ ತೀರಿಸಲೇಬೇಕು ತಾಯಿ, ಭಾಷೆ ನಿನ್ನ ಮಕ್ಕಳು ಕಲಿಬೇಕು ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ವಂಶೋದ್ಧಾರಕ ಚಿತ್ರದ ಗೀತೆ. ನಾಡಿನೆಲ್ಲರ ಹಸಿವನು ತಣಿಸೋ ಸುಗ್ಗಿಯ ಒಡೆಯನಿಗೆ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಬಸಿರಲಿ ಹುಟ್ಟಿ, ಬೆವರಿನ ಬಂಡಿಯ ಕಟ್ಟಿ, ಭೂಮಿಯ ಬಸಿರಲಿ ಹುಟ್ಟಿ, ಬೆವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು. ಸ್ವಾರ್ಥವ ಪಡಲಿ ಸಹಿಸುವುದಿ ಭೂಮಿ, ಅನ್ನದಾತನೇ ಸ್ವಾರ್ಥಿಯಾದರೆ ಈ ಭೂಮಿಯೇ ಮರುಭೂಮಿ. ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ಉಪವಾಸ, ರಾಜಾಧಿರಾಜರೇ ಆದರೂ ಇರುವಲ್ಲೇ ವನವಾಸ. ದಾನದಲ್ಲಿ ರೈತ ಕರ್ಮನಿಗೂ ಕುಮಿಗಿಲು, ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಜಗದಗಳ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಬೀಜ ಹೆಮ್ಮರವಾಗೋ ಅಚ್ಚರಿಯುಂಟು ಮಣ್ಣಿನಲ್ಲಿ, ಹುಟ್ಟಿದ ಸೂರ್ಯ ಹೂವಲಿ ವಾಸಿಸೋ ದಿನಚರಿಯುಂಟು ಹಳ್ಳಿಯಲ್ಲಿ. ನಿಂತೆ ಇರುವ ಬಾನಿಗೂ ಹೊಸದಿದು ನಿಲ್ಲದೆ ತಿರುಗೋ ಭೂಮಿಗೂ ಬೆರಗಿದು ಸ್ವರ್ಗವ ತೆರೆದಿದೆ ನಿಸರ್ಗ ಬಾಗಿಲು. ನಿಸರ್ಗ ಕಾಯಲು ರೈತನೇ ಕಾವಲು, ನಾಗರಿಕತೆಯಲ್ಲಿ ಮರೆತರೆ ನೇಗಿಲು, ನಾಲ್ಕೇ ದಿನದಲ್ಲಿ ಲೋಕವೇ ಕತ್ತಲು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಬಸಿರಲಿ ಹುಟ್ಟಿ, ದೇವರಿನ ಬಂಡಿಯ ಕಟ್ಟಿ, ಭೂಮಿಯ ಬಸಿರಲಿ ಹುಟ್ಟಿ, ದೇವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ರೈತ ಬಾಂಧವರೇ, ಇದೀಗ ಕೇಳಿ ಮೇಯರ್ ಮುತ್ತಣ್ಣ ಚಿತ್ರದ ಗೀತೆ. ಒಂದೇ ನಾಡು ಒಂದೇ ಬಂದಿದನೆ